ಶುಭಾಶಯಗಳು. ನವದೆಹಲಿಯಲ್ಲಿ ಇದೇ 8ರಂದು ಸರ್ವಪಕ್ಷ ಸಂಸದರ ಸಭೆ ಕರೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ. ವಿದ್ಯಾರ್ಥಿಗಳಿಗೆ 15 ದಿನಗಳೊಳಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡುವಂತೆ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೂಚನೆ. ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಅಂಗನವಾಡಿ ಕಾರ್ಯಕರ್ತರ, ರೈತರ, ಉದ್ಯಮಿಗಳ ವಿಶ್ವಾಸ ಕಳೆದುಕೊಂಡ ಸರ್ಕಾರ, ಬಿಜೆಪಿ ಆರೋಪ. ಹಾಗೂ ಬೆಂಗಳೂರಿನ ಈಜಿಪುರ ಮೇಲ್ಸೇತುವೆ ನಿರ್ಮಾಣ ಮಾಡಲು ತ್ವರಿತ ಭೂಸ್ವಾಧೀನಕ್ಕೆ ಜಿಬಿಎ ಆಯುಕ್ತ ಮಹೇಶ್ವರರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51:10. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಅವರ ಕೃಷಿ ಅನುಭವಗಳನ್ನು, ನಂತರ ಜೈವಿಕ ಪರಿಕರಗಳ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಂ ಬಸವಣ್ಣಪ್ಪ, ಅನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕೊನೆಯಲ್ಲಿ ಪೇಟೆಯ ದಾಣೆಯನ್ನು ಆಲಿಸಲಿದ್ದೀರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳಿ ಬರೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರ ಈಗ ಕೇಳೋಣ. ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಿರವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಬ್ಯಾಳೆಯವರು ನಮ್ಮ ಜೊತೆ ಇದ್ದಾರೆ. ಸರ್ಕಾರಿ ನೌಕರಿಯನ್ನು ಮಾಡಿ ನಿವೃತ್ತಿ ಹೊಂದಿ ಕೃಷಿಯಲ್ಲಿ ತಾವು ತೊಡಗಿಸಿಕೊಂಡಿದ್ದಾರೆ. ಕೃಷಿ ಬದುಕು ಹೇಗಿದೆ, ಸರ್ಕಾರಿ ನೌಕರಿಗೂ ಮತ್ತು ಸರ್ಕಾರಿ ನೌಕರಿ ಮುಗಿದ ಮೇಲೆ ಕೃಷಿಯಲ್ಲಿ ಏನು ಕಷ್ಟ ನಷ್ಟಗಳಿದ್ದಾವೆ, ರೈತ ಹೇಗೆ ಬದುಕನ್ನು ನಡೆಸ್ತಿದ್ದಾನೆ, ರೈತರಿಗೆ ಒಳ್ಳೆದಾಗಬೇಕಪ್ಪ ಅಂತಂದ್ರೆ ಏನು ಆಗಬೇಕು ಎಂಬಂತಹ ಒಂದು ಹತ್ತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದಾರೆ ರಾಮು ಬ್ಯಾಳೆಯವರು. ರಾಮು ಬ್ಯಾಳೆಯವರು, ಇದೀಗ ತಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿ, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ತಾವು? ಸರ್, ನಾವು ಕ್ರೀಡಾ ಇಲಾಖೆಯಲ್ಲಿ ಮಾಡ್ತಿದ್ದೀವಿ ರೀ. 37 ವರ್ಷ ಸರ್ವಿಸ್ ಮಾಡಿದ್ರಿ. ಕ್ರೀಡಾ ಇಲಾಖೆಯಲ್ಲಿ ಯಾವ ಪೋಸ್ಟ್ ಅಲ್ಲಿ ಇದ್ರಿ ತಾವು, ಯಾವ ಹುದ್ದೆಯಲ್ಲಿ? ಅಟೆಂಡ್ರಿ ಅಂತಿದ್ದೀವಿ ಸರ್. ಅಟೆಂಡೆಂಟ್ ಆಗಿದ್ರಿ, ಯಾವ ಊರಲ್ಲಿ? ರಾಯಚೂರು ಸರ್. ನೋಡ್ರಿ, ಈಗ ತಮ್ಮದು ರಾಯಚೂರು ಜಿಲ್ಲೆ, ಮೂಲತಃ ತಮ್ಮದು ಕೃಷಿ ಕುಟುಂಬ, ತಮ್ಮ ತಂದೆಯವರದು ಒಕ್ಕಲ್ತಾನ ಇತ್ತ? ಹೌದು ಸರ್, ಒಕ್ಕಲ್ತಾನ ಸರ್. ಹೆಂಗ್ರಿ ನಿಮ್ಗೆ ಅವಾಗಿನ ಕಾಲದಲ್ಲಿ ನಿಮ್ಮ ಎಜುಕೇಶನ್ ಏನಾಗಿತ್ತು, ನೌಕರಿ ಹೆಂಗ್ ಸಿಕ್ತು ನಿಮಗೆ? ನಮ್ಗೆ ಎಜುಕೇಶನ್ 3-4 ಕ್ಲಾಸಿಗೆ ಸಿಕ್ಕದು ಸರ್. ಅಲ್ಲಿ ನಾವು ಕೆಲಸ ಮಾಡಕ್ ಹೋಗಿದ್ವಿ, ಅದು ಒಂದು ಪೋಸ್ಟ್ ಖಾಲಿ ಆಗಿತ್ತು. ಅದರಿಂದ ನಾವು ಮಾಡ್ತಾ ಟೆಂಪರರಿ ಮಾಡ್ತಾ ತಗೊಂಡ್ರು ಸರ್. ಅಂದ್ರೆ ತಾವು ಖಾಯಂ ನೌಕರಿ ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ವರ್ಷಗಳು ತಾವು ಟೆಂಪರರಿ ಕೆಲಸ ಮಾಡಿದ ಮೇಲೆ ನಿಮ್ಗೆ ಪರ್ಮಿಟ್ ಆಯ್ತು? ಹೌದು ಸರ್. 37 ವರ್ಷ ಸರ್ವಿಸ್ ಮಾಡಿದ್ರಿ, ಹೆಂಗ್ರಿ ನಿಮ್ಮ ಅವಾಗಿನ ವೃತ್ತಿ ಹೆಂಗಿತ್ತು? ಅವಾಗ ಸರ್ಕಾರಿ ನೌಕರಿ ಮಾಡ್ಬೇಕಪ್ಪ ಅಂತಂದ್ರೆ ಜನ ಬಹಳ ಹಿಂದರಿಕೆ ಮಾಡ್ತಿದ್ರು, ಏ ಹೊಲ ಐತಿ ಆಸ್ತಿ ಐತಿ, ಸರ್ಕಾರಿ ನೌಕರಿ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಜನ ಅಭಿಪ್ರಾಯ ಇತ್ತು. ಅವಾಗಿಂದು ಸರ್ಕಾರಿ ನೌಕರಿ ಬಹಳ ಉತ್ತಮ ಸರ್, ಈಗಿಂದ ಬಹಳ ಕಠಿಣ ಸರ್ಕಾರಿ ನೌಕರಿ ಮಾಡೋದಕ್ಕೆ. ಅವಾಗಿಂದು ಬಹಳ ಚೆನ್ನಾಗಿತ್ತು ಸರ್, ಆಫೀಸರ್ ಹಂಗಿದ್ರು ಎಲ್ಲ ಅಷ್ಟು ಚೆನ್ನಾಗಿ ನಡೀತದೆ ಸರ್, ಈಗ ಆಗಲ್ಲ ಸರ್. ಈಗ ನೋಡ್ರಿ, ಈಗ ನಿಮ್ಮ ತಂದೆಯ ಕಾಲಕ್ಕೆ ಎಷ್ಟು ಎಕರೆ ಭೂಮಿ ಇತ್ತು, ನಿಮ್ಗೆ ಎಷ್ಟು ಬಂತು, ನಿಮ್ಮ ರಿಟೈರ್ ಆದ್ಮೇಲೆ ನೀವು ಹೆಂಗ್ರಿ ಬದುಕು ನಿಮ್ದು? ನಮ್ಗೆ 5 ಎಕರೆ ಭೂಮಿ ಅದ ಸರ್, ಅದರಲ್ಲಿ 4 ನಾವು ಅಣ್ಣ ತಮ್ಮರು, ಮನುಷ್ಯಾಗ 1.5 ಎಕರೆ ಬಂದದ ಸರ್. ಅಂದ್ರೆ 1.5 ಎಕರೆ ಭೂಮಿ ಒಳಗೆ ನೀವು ನೌಕರಿ ಮಾಡತ್ನಾಗ ನಿಮ್ಮ ಅಣ್ಣ ತಮ್ಮ ಮಾಡ್ತಿದ್ರ? ಮಾಡ್ತದ, ನಮ್ಮ ಅಣ್ಣ ತಮ್ಮರು ಮಾಡ್ತಿದ್ರು ಸರ್, ಒಕ್ಕಲ್ತಾನ ಅವ್ರು. ಅಂದ್ರೆ ನಾನೆಲ್ಲ ತಂದು ಹಾಕೋದು ಬಿಡೋದು ಎಲ್ಲ ನಾನೇ ಮಾಡ್ತಿದ್ದೆ, ಅವ್ರು ಒಕ್ಕಲ್ತಾನ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಈಗ ನಿಮ್ಮ ಕೈ ಮೇಲೆ ಒಕ್ಕಲ್ತಾನ, ನೀವು ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಮ ಭೂಮಿ ನೀವು ಮಾಡ್ಕೊಳಕತ್ತೀರಾ ಅಥವಾ ಅವ್ರಿಗೆ ಬಿಟ್ಕೊಟ್ರಿ ಅಣ್ಣ ತಮ್ಮರಿಗೆ? ಇಲ್ಲ ಸರ್, ನಮ್ಮ ಭೂಮಿ ನಾನೇ ಮಾಡ್ಕೊಂಬಕತ್ತೀನಿ. ಏನು ನಿಮ್ದು ನೀರಾವರಿ ವ್ಯವಸ್ಥೆ ಹೆಂಗದ, ಬೋರ್ ಅದ, ಕಾಲುವೆ ಅದ, ಏನು ಒಣ ಭೂಮಿ? ಬೋರ್ ಅದ ಸರ್, ಅದು ಮಳೆ ಜಗ್ಗಿ ಆದ್ರೆ ಬೋರ್ನಾಗ ಬರ್ತದ ಸರ್ ನೀರು, ಮಳೆ ಆಗ್ಲಿಲ್ಲ ಅಂದ್ರೆ ಬಗರಿನಲ್ಲಿ ಬರಲ್ಲ, ಹಂಗೆ ಮಾಡ್ಕೊಂಡು ಹೊಟ್ಟಿವಿ ಸರ್. ಏನಾಗ್ತೀರಿ, 1.5 ಎಕರೆ ಭೂಮಿ ಅಥವಾ ಏನು ಬೇರೆ ಲೀಸ್ಗೆ ಹಾಕೋತೀರಾ? ಮೆಣಸಿನಕಾಯಿ 2 ವರ್ಷ ಮೆಣಸಿನ್ಕಾಯಿ ಹಾಕಿದ್ದೆ ಸರ್, ಅದು ಲಾಸ್ ಆಯ್ತು. ಆಮೇಲೆ ಈ ವರ್ಷ ಉಳ್ಳಾಗಡ್ಡೆ ಹಾಕಿನ ಸರ್, ಉಳ್ಳಾಗಡ್ಡೆ ರೇಟ್ ಇಲ್ಲ ಅಂತ ಇದಾಗಿ ಹೊಲ ತುಂಬ ಹಂಗೆ ಬಿಟ್ಟುಬಿಟ್ಟಿನಿ ಸರ್. ಇವತ್ತು ಹೋಗಿ ನೋಡಿದ್ರಿಗು ನಂದು 2 ಎಕರೆ ಹೊಲದಾಗ ಬರೀ ಉಳ್ಳಾಗಡ್ಡೆ ಕಾಣುತ್ತೆ ಸರ್, ಮಣ್ಣು ಕಾಣಂಗಿಲ್ಲ. ಉಳ್ಳಾಗಡ್ಡೆ ಹಾಕ್ತೀರಿ? ಇಲ್ಲ ಸರ್, ವರ್ಷ ಹಾಕಿಲ್ಲ, ಈ ವರ್ಷ ಹಾಕಿನಿ ಸರ್. ನೋಡ್ರಿ, ಮೊದಲನೇ ವರ್ಷ ಹಾಕಿದ್ದಕ್ಕೆ ನಿಮ್ಗೆ ಲಾಸ್? ಲಾಸ್ ಸರ್, ಮೆಣಸಿನಕಾಯಿ 3 ವರ್ಷ ಹಾಕಿದ್ರೆ ಮೆಣಸಿನ್ಕಾಯಿ ಲಾಸ್ ಆಯ್ತು ಸರ್. ಈ ವರ್ಷ ಉಳ್ಳಾಗಡ್ಡೆ ಹಾಕಿ ನಾನು ತೆಗೆದು ಉಳ್ಳಾಗಡ್ಡಿ ಲಾಸ್. ನೋಡ್ರಿ, ನೀವು ಒಕ್ಕಲ್ತನ ಮಾಡಿ ಮುಂಚೆ ಸರ್ಕಾರಿ ನೌಕರಿ ಮಾಡ್ತಿದ್ರಿ, ನೋಡ್ರಿ ಒಂದ್ ತಿಂಗಳ ಆತಪ್ಪ ಅಂತಂದ್ರ ನೌಕರಿ ಪಗಾರ ಬರ್ತಿತ್ತು. ಅದೇ ರೀತಿ ಒಕ್ಕಲ್ತನ ಮಾಡಿದ್ರೆ ಎಷ್ಟು ಕಷ್ಟ ಅದವ್ರಿ? ಬಹಳ ಕಷ್ಟ ಸರ್, ರೈತರು ಬದುಕ್ಬೇಕಂದ್ರೆ ಕಷ್ಟ ಆಗಿದೆ ಸರ್. ಬೆಲೆ ಇಲ್ಲ, ಒಳ್ಳೆ ಬೆಲೆ ಸಿಗೋದಿಲ್ಲ. ಪ್ರತಿಯೊಂದು ಹತ್ತಿಗಾದ್ರೂ ಅಷ್ಟೇ ಸರ್, ತೊಗರಿಗಾದ್ರೂ ಅಷ್ಟೇ, ಮೆಣಸಿನ್ಕಾಯಿಗಾದ್ರೂ ಅಷ್ಟೇ, ಉಳ್ಳಾಗಡ್ಡೆ ಅಂತೂ ಕೇಳೋರು ಇಲ್ಲ ಸರ್. ಉಳ್ಳಾಗಡ್ಡೆ ಎಷ್ಟು, 1 ಎಕರೆ ಹಾಕಿದ್ರ? 2 ಎಕರೆ ಹಾಕಿದ್ದೆ. 2 ಎಕರೆ ಉಳ್ಳಾಗಡ್ಡೆ? ಹೌದು ಸರ್. ಅದು ತಪ್ಪು ಮಾಡೋದು, 2 ಎಕರೆ ಹಾಕಿ ಹೋಗಿದ್ರಿ ನೀವು, 1 ಎಕರೆ ಅರ್ಧ ಎಕರೆ ಇಂದ ಚಲೋ ಮಾಡ್ಬೇಕು. ಇಲ್ಲ, ನಾನು 2 ಎಕರೆ ಹಾಕಿ ನೋಡೋಣ ಅಂತ ಹಾಕಿದೆ ಸರ್. ಇರೋದಷ್ಟೇ ನನ್ನ ಭೂಮಿ, ಬೇರೆ ಬೆಳೆ ಸ್ವಲ್ಪ ಏನು ಬೆಳೆ ಅಂತ ಹಾಕಿದ್ದೀನಿ ಸರ್. ಖರ್ಚು ಎಷ್ಟಾಗ್ತದೆ ಉಳ್ಳಾಗಡ್ಡೆ ಈ ಸಲ? ಖರ್ಚು 90,000 ಬಂದ ಸರ್. ಯಾವಾಗಲಿಂದ ಸಸಿ ಇಡತ್ನಾಗಲಿಂದ ಈ ಕಟಾವು ಮಾಡೋವರೆಗೂ? ಕಟಾವು ಮಾಡಲಿಲ್ಲ ಸರ್, ಕುಂಟೆ ಹೊಡೆದು ಹೊಲ್ದಾಗ ಬಿಟ್ಬಿಟ್ಟು. ಯಾರು ಕೇಳಿಲ್ವ ರೇಟು? ಯಾರು ಕೇಳಿಲ್ಲ ಸರ್. ಕೇಳಿದ್ರೆ ಅಲ್ಲಿ ನಮ್ಮ ಪಕ್ಕದ ಹೊಲದಲ್ಲಿ ಒಯ್ದಿದ್ರು ಸರ್, ಅಲ್ಲಿಗೆ ಒಯ್ದ್ರೆ ಅವರು ಈ 500 ಅಂಗಡಿಯವ್ರೆ ಅದು ಖರ್ಚಿಗೆ ಕೊಟ್ಟು ಕಳಿಸ್ಯಾರ. ಅಂದ್ರೆ ಅದನ್ನ ಕೇಳೋರಿಲ್ಲ? ಕೇಳೋರಿಲ್ಲ ಸರ್. ಉಳ್ಳಾಗಡ್ಡೆ ಕೇಳೋ, ಏನಾದ್ರು ಸ್ಟಾಕ್ ಮಾಡ್ಕೊಂಡು ಏನಾದ್ರು ಒಂದು ಈರುಳ್ಳಿ ಶೇಖರಣಾ ಘಟಕ ಅಥವಾ ಏನಾದ್ರು ಒಂದು ಶೆಡ್ ಗಿಡ್ ಹಾಕೊಂಡು ಅದನ್ನ ಸ್ಟಾಕ್ ಇಡಬೇಕಲ್ಲ, ಇದ್ದಷ್ಟು ಉಳಿತದ? ಇಲ್ಲ ಸರ್, ಇಲ್ಲಿ ಏನು ಇಡೋದಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ. ಸರ್ಕಾರನ ಮಾಡ್ಬೇಕಾಗ್ಯದ, ಅವರು ಮಾಡವಲ್ರಿ, ಎಲ್ಲೇನ ಎಸಿ ಗೋಡಮ್ಗಳು ಮಾಡಿ ಉಳ್ಳಾಗಡ್ಡಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ ರೈತರಿಗೆ. ಈಗ ಕೆಲವೊಬ್ಬರು ರೈತರು ತಮ್ಮ ಹಂತದಲ್ಲಿ ಈಗ ಏನ್ ಮಾಡ್ತಾರೆ, ಈಗ ತೊಗರಿ ಕಟ್ಟಿಗೆ ಆಗಿರ್ಬೋದು, ಕೆಲವೊಂದು ಕಟ್ಟಿಗೆಗಳನ್ನ ಮಾಡಿ ಮೇಲೆ ಅಟ್ಟ ಮಾಡಿದಂಗೆ ಮಾಡಿ ಅದರ ಮೇಲೆ ಒಣ ಹಾಕೋದಂಥದ್ದು, ಈ ರೇಟ್ ಬಂದಾಗ ಸ್ವಲ್ಪ ದಿವಸ ಅವು ಇವು ಇಟ್ಟಾಗ ಏನೋ ಒಂದು ರೇಟ್ ಉಳಿತದ ಸರ್? ನಮ್ದು 2 ಎಕರೆಗೆ ನಾವು 1/2 ಎಕರೆ ಅದನ್ನ ಮಾಡಿ ಉಳಿದು ನಾವ್ ಏನ್ ಮಾಡೋಮ? ಅದ 2 ಎಕರೆಗೆ ಭೂಮಿ ಜಗ್ಗಿದ್ದವ್ರು ಮಾಡ್ಬೋದು ಸರ್. ನಮ್ ಭೂಮಿ ಸ್ವಲ್ಪ ಅದು ಸ್ವಲ್ಪ ಅದಾದ ಅಷ್ಟಾಗ ನಾವು ಒಂದು 1/2 ಎಕರೆ ಬೇಕು ಸರ್. ಅದಕ್ಕೆ 1/2 ಎಕರೆಗೆ ಅದು ಮಾಡಿ ಜೋಪಡಿ ಮಾಡಿದಂಗ ಒಂದು ಸಣ್ಣದ ಒಂದು ಅಟ್ಟ ಮಾಡಿದಂಗ ಮಾಡಿ ಅದಕ್ಕೆ ಮೇಲೆ ಕೆಳಗ ನಾವು ಹೆಂಗ ಕಾಟ ಮೇಲೆ ಮಾಡ್ತೀವಲ್ಲ, ಬುಡಕ ಮೇಲೆ 2 ಲೇಯರ್ ಮಾಡಿ ಹೌಸ್ ಇಡಿಯಲ್ಲ ಸರ್. ಅದು ಇಡಂಗಿಲ್ಲ, ಅದು ಉಳ್ಳಾಗಡ್ಡೆ ಅಂದ್ರೆ ಒಂದು 200 ಕ್ವಿಂಟಲ್ ಆಗ್ತಿತ್ತು ಸರ್. ಅಷ್ಟು ಜಾಗ ಸಾಲ ಅದಲ್ಲ. ಏನ್ ಒಂದ್ ರೂಪಾಯಿ ಇನ್ಕಮ್ ಬರಲಿಲ್ಲ ಉಳ್ಳಾಗಡ್ಡಿ ನಿಮ್ಗೆ? ಏನು ಬಂದಿಲ್ಲ ಸರ್, ಲಾಸ್ ಆಗಿದೆ ಸರ್. ಚೆನ್ನಾಗಿದೆ ಸರ್ ಎಲ್ಲ ಹೊಲದಾಗೆ. ಉಳ್ಳಾಗಡ್ಡಿ ತಕ್ಕಂಡ್ಮೇಲೆ ಮತ್ ಮುಂದೇನ ಈ ಸಲ ಮತ್ತೆ ಏನು ಶೇಂಗಾಗೆ ಹಾಕ್ಬೇಕು? ಇಲ್ಲ ಸರ್, ಸಜ್ಜೆ ಹಾಕ್ಬೇಕಂತ ಮಾಡಿ. ನಾವು ಬೇಸಿಗೆ ಸಜ್ಜೆ, ಬೇಸಿಗೆ ಸಜ್ಜೆ ಖರ್ಚು ಕಮ್ಮಿ ಆದ ಸರ್ ಅದು, ಅದಕ್ಕೆ ಸಜ್ಜೆ ಹಾಕ್ಬೇಕಂತ ಮಾಡಿ. ಮತ್ತೇನಾದ್ರು ತರಕಾರಿ ಕಟ್ ಹಾಕೋಬೇಕು? ಈಗ ನೀವು ರಿಟೈರ್ಮೆಂಟ್ ಆಗಿರಿ, ನೀವು ಕೂಲಲ್ಲಿ ಹಿಡ್ಕೊಂಡು ಏನಾರ ಒಂದು ಸಿರುವಾರ ಹಟ್ಟಿ ನಿಮ್ಗೆ ಮಾರ್ಕೆಟ್ ಸಮೀಪ ಆತಾವ. 400 ರೂಪಾಯಿ ಕೂಲಿ ಸರ್ ಅರೆಯವರಿಗೆ ಎಲ್ಲಿ ಕೊಡ್ತಾರೆ ಸರ್? ಒಂದ್ ಸಲ ರೇಟ್ ಇರ್ತದ, ಒಂದ್ ಸಲ ರೇಟ್ ಇರೋದಲ್ಲ, ಅವರಿಗೆ ಆಗೋದಲ್ಲ ಸರ್. ಹೌದು, ಅದ್ರ ಸಲುವಾಗಿ ಸಜ್ಜೆ ಬಂದಷ್ಟು ಬರಲಪ್ಪ ನಾನು ಒಂದೇ ಸಲ ಪೆನ್ಷನ್ ಬರಕ್ಕ. ಮತ್ತೆ ಈಗ ಹೊಲಕ್ಕೆ 90,000 ಖರ್ಚು ಮಾಡಿದ್ದಕ್ಕೆ ಒಂದ್ ಲೆವೆಲ್ ಆತಿಲ್ಲ ಅಂತಂದ್ರೆ ಕೈ ಸುಟ್ಕೊಳ್ಳೋದು? ಇಲ್ಲ ಸರ್, ನಾವು ಸ್ವಲ್ಪ ಪೆನ್ಷನ್ ಬರೋದಕ್ಕೆ ಮನೆಯಾಗ ನಮ್ಮ ಹೆಂಡ್ರ ಮಕ್ಕಳು ಬದುಕ್ತಾರ್ರಿ. ಈ ರೈತರಿಗೆ ಅಂತ ಈ ಟೈಪ್ ಆದ್ರೆ ರೈತರು ಏನ್ ಮಾಡ್ಬೇಕು ಹೇಳ್ರಿ? ಇದಕ್ಕೆ ಸರ್ಕಾರ ಏನಾನ ಸ್ವಲ್ಪ ಎಚ್ಚೆತ್ತಿ ಏನಾದರೂ ಟೋಟಲ್ ಬೆಳೆಯಿರಿ ಉಳ್ಳಾಗಡ್ಡೆ ಅಂತ ಹೇಳೋದಲ್ಲ, ಎಲ್ಲ ಬೆಳಿಗ್ಗೆ ಅವರು ಇದು ಮಾಡ್ಬೇಕು ಸರ್ಕಾರ ಒಂದು ಗಮನಕ್ಕೆ ತಗೊಂಡು ಮಾಡ್ಬೇಕು ರೈತ. ಎಲ್ಲ ಸರ್ಕಾರ ಸರ್, ಕೇಂದ್ರ ಸರ್ಕಾರ ಬಂತು, ರಾಜ್ಯ ಸರ್ಕಾರ ಬಂತು, ಎಲ್ಲಿ ನೋಡಿದ್ರೆ ಭಾಷಣದಲ್ಲಿ ರೈತನೇ ನಮ್ಮ ಬೆನ್ನೆಲುಬು ಅಂತಾರ. ಆ ಬೆನ್ನೆಲುಬು ನೋಡೋರಿಲ್ಲ ಸರ್ ಬೆಳೆ ಬಂದಾಗ. ಹೌದು ಅಂದ್ರೆ ವೈಜ್ಞಾನಿಕ ಇಂತಹ ಸಂದರ್ಭದಲ್ಲಿ ನಷ್ಟ ಆದಾಗ ರೈತರಿಗೆ ಒಂದು ಅನುಕೂಲ ಆಗ್ಬೇಕು, ಏನಾರ ಒಂದು ಸಹಾಯ ಆಗ್ಬೇಕು, ಸಹಾಯ ಮಾಡ್ಬೇಕು ಸರ್. ಕೇಂದ್ರ ಸರ್ಕಾರ ಆಗ್ಲಿ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಇವರು ಮಾಡಿದ್ರೆ ಏನಾನ ರೈತರು ಬದುಕ್ತಾರೆ ಸರ್, ಇಲ್ಲ ಅಂದ್ರೆ ಮತ್ತೆ ವಿಷ ಕೊಡ ಸಾಯ್ಬ ಪರಿಸ್ಥಿತಿ ಬರ್ತದೆ. ಆ ಸಂದರ್ಭಗಳು ನಾವು ಅದನ್ನು ಯೋಚನೆ ಮಾಡೋದು ಬೇಡ ರಾಮ ಅವರೇ. ಮುಖ್ಯವಾಗಿ ಹೋದ್ಸಲ ತಾವು ಮೆಣಸಿಕಾಯಿ ಹಾಕಿದ್ದು ಅಂತ ಹೇಳಿದ್ರೆ ಅದೇನು ಲಾಸ್ ಆಯ್ತು ನಿಮಗೆ? ಅದು ಒಂದು ರೋಗ ಬಂದು ಏನು ಆಗಿರ್ಲಿಲ್ಲ ಸರ್. ಅದೇನದು ಮುಟ್ರ ಬಂತ, ಕರಿಜಿಗೆ ಬಂತು? ಮುಟ್ರ ಬಂತು ಸರ್. ಮುಟ್ರ ಬಂದ್ರೆ ಆಯ್ತು ಸರ್. ಅಲ್ಲ, ಮಾಹಿತಿ ತಗೋಬೇಕು, ಬೀಜೋಪಚಾರ ಯಾವ್ದು ಸುಧಾರಿತ ತಳಿ ಯಾವ್ದು ಎಣ್ಣೆ ಸಕಾಲಕ್ಕೆ ಆರೈಕೆ ಮಾಡ್ಬೇಕು, ಅವಾಗ ನಿಮ್ಗೆ ಹೆಂಗ್ ಮಾಹಿತಿ ಸಿಗ್ಲಿಲ್ಲ ಏನು ಹಂಗೆ? ಇಲ್ಲ, ನಾವು ಅಂಗಡಿಯಲ್ಲಿ ತಂದು ಹೊಡೆದ್ರಿ, ಅದು ಕೇಳಿದ್ವಿ ಇದು ಇಂಥದ ರೋಗ ಬಂದದಂದ್ರೆ ಅವ್ರು ಇದನ್ನ ನೋಡಿ ಅದನ್ನ ನೋಡಿ ಅಂತ ಕೊಟ್ಟರು ಹೊಡೆದು, ಆದ್ರೆ ಸ್ವಲ್ಪ ಮಳೆ ಹೆಚ್ಚಾಗಿ ಇದಾಗ್ಲಲ್ಲ ಸರ್. ಅದು ನೋಡ್ರಿ ಮತ್ತೆ ರಾಮ ಅವ್ರ, ಈಗ ಸಣ್ಣ ರೈತರಿಗೆ ಇಂತಹ ಎಲ್ಲ ಸಮಸ್ಯೆಗಳು ಅಕಾಲಿಕ ಬಂದ್ಬಿಡ್ತಪ್ಪ ಅಂತಂದ್ರೆ ಸಾಲ ಗೀಲ ಮಾಡಿ ಮಾಡಿರ್ತಾರ, ಲಾಸ್ ಆತಪ್ಪ ಅಂದ್ರೆ ತಲೆ ಮೇಲೆ ಲಾಸ್ ಆತ ಸರ್. ಲಾಸ್ ಆದ್ರೆ ಅವ್ರು ಮತ್ತೆ ನಾ ಹೇಳ್ತಿನಲ್ಲ ಸರ್, ಏನಾದ್ರು ಮಾಡ್ಕೋಬೇಕಿಲ್ಲ, ಬೆಂಗಳೂರಿಗೆ ಹೋಗ್ಬಿಡ್ಬೇಕು ಸರ್ ಇಲ್ಲಿ. ಮತ್ತೆ ರಾಮ ಅವ್ರಿಗೆ ಇಷ್ಟ ಲಾಸ್ ಆತು, ಈಗ ನಿಮ್ದು ಉಳ್ಳಾಗಡ್ಡಿ ಲಾಸ್ ಆತು, ಮೆಣಸಿಕಾಯಿನೂ ಲಾಸ್ ಆತು, ಈಗ ಮಾಡಾರ ಮನೆಯವ್ರ ನೀವು ಒಕ್ಕಂತ ಎಷ್ಟು ಜನ ಇದೀರಿ? ನಮ್ಮ ಚಿಕ್ಕಪ್ಪನ ಮಕ್ಕಳು ಇದ್ದಾರೆ ಸರ್, ಇಬ್ಬರೇ ಇದ್ದಾರೆ, ಇಬ್ಬರು ಒಕ್ಕಲ್ತನ ಮಾಡ್ತಾರೆ ಸರ್. ಅವರಿಗೆ ಅರ್ಧ ನನಗೆ ಅರ್ಧ ಅಂತ ಕೊಟ್ಟಿವಿ. ಪಾಪ ನಂದು ಹೆಂಗನೂ ಆಗಲಿ ಸರ್, ಅವ್ರು ದುಡಿದಾರ ದುಡಿದಿದ್ದಕ್ಕೂ ಅವರಿಗೆ ಉಳ್ಕಂದಿಲ್ಲ ಅವರು, ಹಿಂಗಾಗಿ ಭಾಳ ತಿಪ್ಪಲಾಗ ಸರ್. ಮತ್ತೆ ನೀವೀಗ ವಯಸ್ಸು ನಿಮ್ಗೀಗ 65-70 ಸಮೀಪ, ಹೊಲಕ್ಕೆ ಹೋಗ್ತೀರಿ ಅವಾಗ ಅವಾಗ? ಇಲ್ಲ ಸರ್, ನಾನು ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂ ಹೊಲದಲ್ಲಿ ಇರೇ ಇರ್ತೇನೆ ಸರ್. ಬೆಳಗ್ಗೆ 6-7 ಗಂಟೆಗೆ ಹೋಗ್ತೇನೆ ಸರ್, 10 ಗಂಟೆ ತಾನೇ ಇರ್ತೇನೆ ಹೊಲದಲ್ಲಿ. ಆಮೇಲೆ 3 ಗಂಟೆಗೆ ಹೋಗ್ತೇನೆ ಮಧ್ಯಾಹ್ನ, 6 ಗಂಟೆ ತಾನೇ ಹೊಲದಲ್ಲೇ ಇರ್ತೇನೆ ಸರ್, ಬೆಳೆ ಅದು ಇದು ನೋಡ್ಕೊಂತ. ಏನು ಮತ್ತೆ ಹೊಲದಾಗ ಇದ್ರೇನೆ ಸಮಾಧಾನ, ಊರಾಗಿದ್ರೆ ಹೊತ್ತೋಗಂಗಿಲ್ಲ? ಇಲ್ಲ ಸರ್, ನನಗೆ 2 ಸಲ ಹೊಲಕ್ಕೆ ಹೋದ್ರೆ ನನಗೆ ಸಮಾಧಾನ, ಇಲ್ಲ ಅಂದ್ರೆ ಊರಾಗ ನಾನು ಇರಲ್ಲ ಸರ್. ನೋಡ್ರಿ ಈ ಸಲ ಉಳ್ಳಾಗಡ್ಡಿ ಲಾಸ್ ಹಿಂಗಾತು, ರೇಟ್ ಹೋಯ್ತು, ಕೇಳೋರಿಲ್ಲ, ಹೊಲದಾಗೆ ಬಿಟ್ರಿ, ಮತ್ತೆ ಮುಂದಿನ ವರ್ಷ ಮತ್ತೆ ಏನಾರ ಉಳ್ಳಾಗಡ್ಡಿ ಹಾಕೋ ಪ್ಲಾನ್ ಆಗಪ್ಪ ಸಾಕು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡ್ರಿ ಹೆಂಗೆ? ಏನು ಮುಂದಿನ ವರ್ಷ 1 ಎಕರೆಯನ್ನು ಮಾಡ್ಬೇಕಂತ ಐತೆ ಸರ್, ಈ ವರ್ಷ ಲಾಸ್ ಆಗ್ಯದ. 2 ಎಕರೆ ಭಾಳ ಆಯ್ತು, ನೀವು ಸ್ವಲ್ಪ ಹಾಕ್ಬೇಕು, ಇನ್ನು ಹಾಕಿ ನೋಡ್ಬೇಕಾಗಿತ್ತು. ಇಲ್ಲ ಸರ್, ನಂದು ಇರೋದು 2 ಎಕರೆ ಹೊಲದ, ನೋಡೋಣ, ಒಂದೇ ಸಲ ಹಾಕಿಬಿಟ್ರೆ ಆಯ್ತು ಅದನ್ನ. ನಾನು ಏನೋ ದೇವರು ಹೋದ ಸಲ ರೇಟ್ ಇತ್ತು ಸರ್, ಅದ್ರ ಹಂಗೆ ರೇಟ್ ಬಂದ್ರೆ ನನಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಹಾಕಿದ್ದೆ ಸರ್. ಉಳ್ಳಾಗಡ್ಡಿ ರೇಟ್ ಹಂಗೆ ರೀ, ಬಂತಂದ್ರೆ ದಬಾಸಿ ಬಂದ್ಬಿಡ್ತದ, ಹೋಯ್ತಪ್ಪ ಅಂತಂದ್ರೆ ಕೈ ಸುಟ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು 1/2 ಎಕರೆ 1 ಎಕರೆಯಿಂದ ಮಾಡ್ಬೇಕು, ಲಾಸ್ ಆದ್ರನ್ನ ಹಾಕ್ಬೇಕು, ಲಾಭ ಆದ್ರನ್ನ ಹಾಕ್ಬೇಕು. ಅದೇ ಸರ್, 1 ಎಕರೆ ಹಾಕ್ಬೋದಿತ್ತು, ಆದ್ರೆ ನಾನು 1 ಎಕರೆಗೆ ಇನ್ನ ಬೇರೆದು ಏನ್ ಮಾಡಲಿ ಅಂತ ಲೆಕ್ಕ ಹಾಕಿ ಯೋಚನೆ ಮಾಡಿ ಹಾಕಿ ಸರ್. ನೋಡ್ರಿ ಈಗ ನಿಮಗೆ ಸರ್ಕಾರಿ ನೌಕರಿ ಇತ್ತು, 37 ವರ್ಷ ನೀವು ಆಫೀಸು ಮನೆ ನಾಷ್ಟ ಊಟ ಎಲ್ಲ ಮಾಡಿ ಶಿಸ್ತಿಂದ ಜೀವನ ಮಾಡ್ತಿದ್ರಿ, ಈಗ ರಿಟೈರ್ಡ್ ಆದ್ಮೇಲೆ ಹಳ್ಳಿ ಬದುಕು ನಿಮ್ಗೆ ಹೆಂಗ ಅನ್ಸಕತ್ತದ? ಇಲ್ಲ ಸರ್, ನನಗೆ ಮೊದಲಿಂದ ಹಳ್ಳಿ ಬದುಕು ಸರ್. ನಾನು ನೌಕರಿ ಮಾಡಿದ್ರಿಗೂ ಶನಿವಾರ ಆಯ್ತಾರೆ ನಾನು ಕಂಪಲ್ಸರಿ ಹೊಲ್ದಾಗೆ ಇರ್ತಿದ್ದೆ ಸರ್. ಹೊಲ್ದಾಗೆ ಮಾಡೀನಿ ಸರ್, ನಾನು ಹುಟ್ಟಿದಾಗ್ಲಿಂದ ಹೊಲ್ದಾಗೆ ಮಾಡೀನಿ. ನೌಕರಿ ಬಂದ್ರಿಗೂ ಸೆಕೆಂಡ್ ಸಾಟರ್ಡೆ ಸಂಡೇ ನನಗೆ ಯಾವತ್ತೂ ರಜಾ ಸಿಗಲಿ, ಎಷ್ಟು ದಿನ ಸಿಗಲಿ ಸರ್, ನಾನು ಅಲ್ಲಿ ಇರ್ತಿದ್ದಿಲ್ಲ, ಹೊಲದ ಹೊಲಕ್ಕೆ ಬಂದೇ ಇರ್ತಿದ್ದೆ. ಹೊಲ ನಮ್ಮ ಅಣ್ಣವ್ರು ಎಲ್ಲರೂ ಕೂಡಿದ್ವಿ, ಎಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ರು. ಈಗ ರಾಮವ್ರೆ ಮತ್ತೆ ಜೊತೆಗೆ ಈಗ ರಿಟೈರ್ಡ್ ಆದ್ಮೇಲೆ ಕೋಳಿ ಸಾಕಾಣಿಕೆ, ಟಗರು ಸಾಕಾಣಿಕೆ, ಕುರಿ ಸಾಕಾಣಿಕೆ ಏನಾರ ಒಂದು ಮಾಡ್ಕೊಂಡ್ರೆ? ಇಲ್ಲ ಸರ್, ಏನ್ ಮಾಡಿಲ್ಲ ಸರ್. ನಾವು ಈಗ ಆ ಹವ್ಯಾಸ ಕಿಟ್ಕೋಬೇಕಾಗ್ತದೆ, ಒಂದು ಸಣ್ಣ ದೊಡ್ಡಿ ಮಾಡಿ ಒಂದು 8 ಟಗರು ಅಥವಾ ಒಂದು 20-30 ಕೋಳಿ ಆಡು ಒಂದು ಏನಾರ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅದು ಡಬಲ್ ಆಗ್ತದೆ ಆದಷ್ಟು ಬೇಗ. ಈ ಸಲ ಏನು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಮಾಡೀನಿ ಸರ್, ಮತ್ತೆ ಏನಾಗ್ತದೆ ನೋಡೋಣ ಸರ್. ಈಗ ಏನು ಕುರಿ ಮೇಯಿಸ್ಬೇಕಂತೇನಿಲ್ಲ, ಈಗ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡಿಕೊಂಡು ಸ್ವಲ್ಪ ಏನಾದರೂ ನಿಮ್ದು ಹೆಂಗನ ಬೋರ್ ಐತೆ ಅಂತ ಹೇಳಿದ್ರಿ, ನೀರು ಐತೆ ಅಂತ ಹೇಳಿದ್ರಿ, ಸ್ವಲ್ಪ ಏನಾದರೂ ಹುಲ್ಲಿನ ಬೆಳೆಗಳನ್ನು ಹಾಕೊಂಡ್ಬಿಟ್ರೆ ನಿಮ್ಗೆ ಅನುಕೂಲ ಆಗ್ತದೆ, ಕಟ್ ಮಾಡಿ ಹಾಕೋದು? ಅದೇ ಸರ್, ಅದೇ ಟೈಪ್ ಮಾಡ್ಬೇಕಂತ ಮಾಡೀನಿ ಕುರಿ ಸಾಕಾಣಿಕೆ. ಮತ್ತೆ ಮುಂದೆ ಏನು ನೋಡೋಣ ಸರ್, ಸರ್ಕಾರಕ್ಕೆ ಏನು ಕೊಡ್ತದೆ ಅಂತಾರೆ ಕುರಿ ಸಾಕಾಣಿಕೆಗೆ, ತಂದು ಮಾಡ್ಬೇಕಂತ ಮಾಡೇನಿ ಸರ್. ಮತ್ತೆ ಈಗ ಜೊತೆಗೆ ಈಗ ಮಾಡ್ಕೊಂಡ್ರಲ್ಲ ಈಗ ಒಕ್ಕಲ್ತನ ಅಂತಂದ್ರು ಈ ರೀತಿಯಾದ ನಿಮ್ದು ಬೋರ್ ನಿಮ್ ತಂದೆ ಕಾಲಕ್ಕಿತ್ತು ಅಥವಾ ನೀವು ಹಾಕ್ಸ್ಕೊಂಡ್ರೆ ಹೇಗೆ ಬೋರ್? ಇಲ್ಲ ಸರ್, ನಾವು ಹಾಕ್ಸಿದ್ದು ನಮ್ಮ ತಂದೆಯವ್ರ ಕಾಲಕ್ಕೆ ಏನು ಇರಲಿಲ್ಲ ಸರ್. ಎಷ್ಟು ಎಷ್ಟು ಫುಟಿಗೆ ಬಿತ್ತು ಅಥವಾ ಏನು ಎಷ್ಟು ಬೋರ್ನೇ ಇದ್ದು ಮೊದಲನೇ ಸಿಗ್ತಾ ನೀರು ಹೇಗೆ ನಿಮಗೆ ಒಂದೇ ಬೋರಿಗೆ? ಫಸ್ಟ್ಗೆ ನೀರು ಸಿಕ್ತಿ ಸರ್, ಮೊದಲೇ ನೀರು ಸಿಕ್ಕಿತ್ತು. ಅದು 125 ಫೀಟ್ ಹಾಕ್ಸಿದೆ ಸರ್, 40 ಫೀಟ್ಲಿಂದ ನೀರು ಬಂತು. ಆಮೇಲೆ 125ಕ್ಕೆ ಸಾಕಾಗೋಷ್ಟು ಬಂತು. ಆದ್ರೆ ಈಗ ಮಳೆಗಾಲ ಆದರೆ ನೀರು ಬರ್ತದೆ ಸರ್, ಅದು ಇಲ್ಲಾಂದ್ರೆ ಉಕ್ಕಿ ಹೋಗ್ತು, ನೀರೆಲ್ಲ ಹೋಗ್ಬಿಡ್ತದೆ ಸರ್. ಅಂದ್ರೆ ನಿಮ್ಗೆ ಕುಡಿಯೋಕ್ಕೂ ಸಿಗಂಗಿಲ್ಲ? ಸಿಗಲ್ಲ ಸರ್, ಕುಡಿಯೋಕ್ಕೂ ಸಿಗೋದಿಲ್ಲ. ಮಳೆಗಾಲ ಆವಾಗ ಚಲೋ ಅಂದ್ರೆ ಅಂತರ್ಜಲ ಚಲೋ ಬರ್ತದ? ಹಾಂ, ಬರ್ತದೆ ಸರ್. ಮಳೆಗಾಲ ಆದ್ರೆ ಏನು ಬೋರಿಂದ ಏನು ಚಿಂತೆ ಇಲ್ಲ ಸರ್. ಮತ್ತೆ ನೋಡ್ರಿ, ಈಗ ನೀರು ಚಲೋ ಇತ್ತಪ್ಪ ಅಂತಂದ್ರೆ ಆ ಕಡೆ ಕಡೆ ಲೀಸಿಗೆ ಏನಾರು ನಿಮ್ಮ ಪಾಲಿಗೆ ನೀರು ಏನಾರು ಕೊಡ್ಬೋದಾಗಿತ್ತಲ್ಲ, ಏನಾರು ರೊಕ್ಕಕ್ಕೆ ಅಥವಾ ಏನಾರು ನೀರು? ಇಲ್ಲ ಸರ್, ಬಗ್ಲಾಗ ಎಲ್ಲಾರು ಬೋರ್ ಇದ್ದೇವೆ ಸರ್. ಬಗ್ಲಾಗ ನೋಲ್ದವ್ರು ಎಲ್ಲ 1 ಎಕರೆ ಬೇರೆಯವ್ರದ್ದು, ನಾನೇ ಲೀಸಿಂಗ್ ಮಾಡೀನಿ. ಅದು ನೀವು 1 ಎಕರೆ ಲೀಸಿಂಗ್ ಮಾಡಿದೆ? ಮಾಡೀವಿ ಸರ್, ಅದು 1 ಎಕರೆ ಮಾಡೀವಿ ಸರ್. ಅದು ಸಜ್ಜೆ ಹಾಕೀನಿ ಇವಾಗ, ಅವಲ್ಲಿ ನಾಟಕಿಂದ ಅದ. ಈಗ ನಂದು ಇವತ್ತು ಬಿತ್ತಕೈತೀನಿ ಸರ್ ಸಜ್ಜೆ. ಹೆಂಗ್ರಿ ಕುರ್ಕುಂದ ಒಕ್ಕಲ್ತನ ಹೆಂಗ್ ನಡ್ದದ? ಇಲ್ಲಿ ತರಕಾರಿ ಹಾಕ್ತಾರ, ಚಲೋ ಹತ್ತಿ ಬೆಳಿತಾರ, ತೊಗರಿ ಬೆಳಿತಾರ, ಕಾಯಿಪಲ್ಲೆನು ಹಾಕ್ತಾರ. ಹೆಂಗ್ರಿ ನಿಮ್ಮ ಊರ ಒಕ್ಕಲ್ತನ ಚಲೋ ನಡ್ದದ? ತರಕಾರಿ ಇದು ಕಡಿಮೆ ಸರ್ ನಮ್ಮೂರಲ್ಲಿ, ಬೆಳೆ ಜಾಸ್ತಿ ಸರ್. ಎಲ್ಲ ಬೆಳೆ ಜಾಸ್ತಿ, ಹತ್ತಿ, ತೊಗರಿ, ಸಜ್ಜೆ, ಶೇಂಗಾ, ಭತ್ತ ಇವೇ ಜಾಸ್ತಿ ಸರ್ ನಮ್ಮಲ್ಲಿ. ಅಂದ್ರೆ ಕಾಲುವೆ ನೀರಿಲ್ಲ? ಕಾಲುವೆ ನೀರು ಅರ್ಧ ಆದ ಸರ್ ನಮ್ಮೂರಿಗೆ, ಅರ್ಧಕ್ಕೆ ಇಲ್ಲ ಸರ್. ಅಂದ್ರೆ ಬೋರ್ಗಳು ಭಾಳ ಅದಾವ? ಬೋರ್ ಜಿಕ್ಕ ಇದೇವ್ ಸರ್, ಹೊಲಕ್ಕೆ ಒಂದೆರಡು ಬೋರ್ ಇದಾವ. ಅಂದ್ರೆ ಮಾಡ್ಕೊಳ್ಳೋ ಜನ? ಮಾಡ್ಕೊಂಡು ತುಂಬಾ ಜನ ಸರ್. ಮತ್ತೆ ಗೋವಾಗಿ ಮತ್ತೆ ಹೋಗ್ತಾರ ಮಂದಿ ದುಡಿಯಕ? ಏ, ಗೋವಾಗಿ ಎಲ್ಲ ಸರ್ ಇಲ್ಲೇ ಬದುಕಕ್ಕೆ ಇಲ್ಲ, ಗೋವಾಕ್ಕೆ ಎಲ್ಲಿ ಹೋಗ್ತಾರ ಸರ್ ಅವರು? ಅಂದ್ರೆ ಈಗ ಏನಾಗ್ತದ, ಈಗ ಕೂಲಿ ಸಿಗಿಲ್ಲ, ಈಗಲೂ ಕೆಲವೊಂದ್ ಕಡೆ ಈಗ ದುಡ್ಡು ರೊಕ್ಕಕ್ಕೆ ಮಂದಿ ದೂರ ದೂರ ಹೋಗ್ತಾರ? ಬೆಂಗಳೂರಿಗೆ ಹೋಗ್ಯಾರ ಸರ್, ಇಲ್ಲಿವರೆಗೂ ಬಹಳ ಜನ ಹೋಗ್ಯಾರ ದುಡಿಯೋದಕ್ಕೆ. ಮತ್ತೆ ಈಗ ಕೆಲವ್ರನ್ನ ಬಿಟ್ಟು ಹೋಗಿರ್ತಾರ, ಮನೆಯಾಗ ಇಬ್ಬರನ್ನ ಒಬ್ಬರನ್ನ ಇದ್ದೊಟ್ಟು ಹೊಲ ನೋಡ್ಕೊಂಬಾಕ, ಇಲ್ಲ ಕೆಲವ್ರಿಗೆ ಲೀಸಿಗೆ ಹಾಕಿ ಹೋಗಿರ್ತಾರ, ತಾವು ದುಡ್ಕೊಂಡು ತಿನ್ನಕ್ಕೆ ಹೋಗ್ಯಾರ ಸರ್. ಇಲ್ಲೇನೋ ಬೆಂಗಳೂರಿಗೆ ಹೋಗಿರ್, ಗೋವಾಪ ನಮ್ಮಲ್ಲಿ ಹೋಗಿಲ್ಲ ಸರ್. ಹೆಂಗ್ರಿ ಮತ್ತೆ ನಿಮ್ಮೂರು ಕೂಲಿ ವ್ಯವಸ್ಥೆ ಎಲ್ಲ ಸಿಗ್ತಾರೆ ಏನಾರು ಎತ್ತಿ ಬಿಡ್ಸಕ? ಕೂಲಿ ಸಮಸ್ಯೆ ಭಾಳ ಎಲ್ಲ ಕಡೆ ನೋಡಿದ್ರ ಇಲ್ಲಿ ಸಮಸ್ಯೆ ಆದ ಸರ್. ಏನ್ ಮಾಡೋದ, 400 ರೂಪಾಯಿ ಕೂಲಿ ಅಂದ್ರೆ ಇವತ್ತು ಹತ್ತಿ ನೋಡಿದ್ರೆ 6,500 ರೇಟ್ ಅದ. 400 ರೂಪಾಯಿ ನಾವು ಕೂಲಿ ಅಂದ್ರೆ ಅದು 1 ಕ್ವಿಂಟಲ್ ಬಿಡಿಸೋದಿಲ್ಲ ಅವರು. ಈಗ ಎಲ್ಲ ಕೂಲಿ ಅವ್ರಿಗೆ ಆಗ್ಯದ ನೋಡ್ರಿ ರೈತರದೆಲ್ಲ. ಅಂದ್ರೆ ಮನೆಯವ್ರು ಮಾಡೋರ್ ಇರ್ಬೇಕು ಒಕ್ಕಲ್ತನ ಅಂದ್ರೆ. ಮನೆಯವ್ರು ಮಾಡೋರು ಇದ್ರೆ ಏನನ್ನ ಇಟ್ಟು ಉಳಿತ ಸರ್. ಈ ಕೂಲಿ ಇಟ್ಟು ಮಾಡಿಸಿವಿ ಅಂದ್ರೆ ಏನು ಉಳ್ಕಂಬಂಗಿಲ್ಲ ಸರ್, ರೈತ ಏನು ಉಳಿಯೋದಿಲ್ಲ ಅದ್ರ. ಹಂಗಾಗ್ಯದ ನೋಡಿ ಸರ್. ಬರ ಏನಕ್ಕೆ ಇಷ್ಟಪಡ್ತೀರಿ ಈಗ ಸಣ್ಣ ರೈತರು ನೌಕರಿ ಮಾಡಿ ಒಕ್ಕಲ್ತನಕ್ ಬಂದ್ರೆ ನೀವು ಒಕ್ಕಲ್ತನ ಚಲೋ ಅಂತೀರಿ, ನೌಕರಿ ಚಲೋ ಅಂತೀರಿ? ಅಲ್ಲ ಸರ್, ಒಕ್ಕಲ್ತನ ಚಲೋ ಸರ್, ಅದೇನು ಬದುಕಕ್ಕಷ್ಟೇ ಬೇಕು ಸರ್. ಅದು ಇನ್ನೊಬ್ರು ಬದುಕಕ್ಕಿರೋದ್ರಲ್ಲಿ ಇದು ಭೂಮಿ ತಾಯಿ ಬೆಳಿತಂದ್ರು 10 ಮಂದಿ ಬದುಕ್ತೀವಿ ಸರ್. ಒಬ್ಬರಿಂದ 10 ಮಂದಿ ಬದುಕ್ತೀವಿ. ಇಂದ ನಾನು ಒಬ್ಬನೇ ಬದುಕ್ತೀನಿ ನನ್ನ ನೌಕರಿಯಲ್ಲಿ. ಹೌದು, ನೌಕರಿಯಲ್ಲಿ ನಾನು ಒಬ್ಬನೇ ನಿನ್ನ ಹೆಂಡತಿ ಮಕ್ಕಳು ಬದುಕ್ತೀವಿ ಸರ್. ಈ ಭೂಮಿ ತಾಯಿ ಬೆಳೆದ್ಲ ಅಂದ್ರೆ 10 ಮಂದಿ ಬದುಕ್ತೀವಿ ಸರ್. ಇದ್ರ ಅಂದ್ರೆ ಕಾಲಕಾಲಕ್ಕೆ ಬೆಳೆ ಮಳೆ ಚಲೋ ಆಗ್ಬೇಕು, ರೇಟ್ ಚಲೋ ಸಿಗ್ಬೇಕು, ಒಳ್ಳೇದಾಗಬೇಕು. ಮಳೆ ಬೆಳೆ ಚಲೋ ಬಂತಂದ್ರೆ ಸರ್ 10 ಜನ ಬದುಕಿಸ್ತೀವಿ. ರೈತರದು ಭೂಮಿ ತಾಯಿದು ಹಂಗಾದ ಸರ್. ಆದ್ರೆ ನೌಕರಿದು ಅಷ್ಟು ಏನಿಲ್ಲ, ಅವ್ರು ತಮ್ಮ ಮನೆ ಫ್ಯಾಮಿಲಿಗೆ ಅಷ್ಟೇ ಸೀಮಿತ ಸರ್. ಹೌದು, ಅಣ್ಣ ತಮ್ಮರು ನೋಡ್ಕೊಳಕ್ಕಾಗಲ್ಲ, ತಂದೆ ತಾಯಿನ ನೋಡ್ಕೊಳಕ್ಕಾಗಲ್ಲ, ಯಾರನ್ನ ನೋಡ್ಕೊಳಕ್ಕಾಗಲ್ಲ ಸರ್. ಅದು ಅಂದ್ರೆ ಒಕ್ಕಲ್ತನ ಚಲೋತ್ತಪ್ಪ ಅಂತ ನಮ್ಮಿಂದ ಒಂದು 8 ಮಂದಿ ಕುಟುಂಬ ಬದುಕ್ತದ, ಅವ್ರಿಗೆ ಕೂಲಿ ಸಿಗ್ತದ, ಮಾರ್ಕೆಟ್ ಗಂಜಿಗೆ ವ್ಯಾಪಾರ ಆಗ್ತದ, ಏನೋ ಸಣ್ಣ ಪುಟ್ಟ ವ್ಯವಹಾರಗಳು, ಮಿಲ್ಲು, ಕಾರ್ಖಾನೆ ಎಲ್ಲ ಒಕ್ಕಲ್ತನ ನಡೀತಾವ? ನಡೀತೇವೆ ಸರ್, ಎಲ್ಲ ವಸ್ಟು ನಡೀತೇವೆ ಸರ್. ಏನು ನಡೆದ್ರೆ ರೈತನಿಂದ ನಡೆಯುತ್ತದ ಸರ್. ಈಗ ಬೇರೆ ಇದು ಬಿಸ್ನೆಸ್ಲಿಂದ ಮಾಡ್ಬೇಕಂದ್ರೆ ರೈತನಿಂದೇನೆ ಮಾಡ್ಬೇಕು, ಪ್ರತಿಯೊಂದು ಮಾಡ್ಬೇಕಂದ್ರೆ ರೈತನಿಂದೇನೆ ಮಾಡ್ಬೇಕು ಸರ್. ಆದ್ರೆ ರೈತಗೆ ಗೋಳದ ಸರ್, ಗೋಳದ ಕಷ್ಟ ಪಡ್ಬೇಕು, ದಾವತಿ ಹಾಕ್ಬೇಕು, ದಾವತಿ ಹಾಕ್ಬೇಕು ಸರ್. ಒಂದು ಕಷ್ಟ ಬಿಟ್ಟು ಬಿಟ್ಟು ಊಟ ನಿದ್ದೆ ಬಿಟ್ಟು ಹಗಲು ರಾತ್ರಿ ದುಡಿಬೇಕು ಸರ್. ಈ ಕರೆಂಟ್ ಹೋದಪ್ಪ ಅಂದ್ರೆ ಓಡೋಬೇಕು, ಕರೆಂಟ್ ಬಂತಂದ್ರೆ ಓಡೋಬೇಕು, ಓಡೋಬೇಕು ಸರ್. ಅಂತ ಮಾಡಿದ್ರೆ ಸರ್ 4 ಗಂಟೆಗೆ ಕರೆಂಟ್ ಹಾಕ್ತಾರ, 4 ಗಂಟೆಗೆ ಅಲ್ಲಿ ಹೊಲ್ದಾಗ ಇರ್ಬೇಕು ಸರ್. 3 ಗಂಟೆಗೆ ಎದ್ದು ಹೋಗ್ಬೇಕು ಮನೆಗೆ ಇಲ್ಲಿದ್ರೆ. ಕೆಲವ್ರು ಜಾಸ್ತಿ ಜನ ಹೊಲ್ದಾಗೆ ಮನೆ ಮಾಡ್ಕೊಂಡು ಹೊಲ್ದಾಗೆ ಇದಾರೆ ಸರ್. ಯಾಕಂದ್ರೆ ಈಗ ನಾವು ಕರೆಂಟ್ ಟೈಮಿಗೆ ಬರೋದಲ್ಲ. ಮತ್ತೆ ಈಗ ಒಂದು ಬೋರ್ ಚಾಲು ಮಾಡಿದ್ರೆ 4 ಚಾಲು ಆದ್ವಾರಂದ್ರೆ ಅದು ವೋಲ್ಟೇಜ್ ಇಲ್ದ ಹಿಂದ್ಗಡೆ ಬಂದ ಒಂದು ಮೋಟರ್ನೇ ಚಾಲು ಆಗಲ್ಲ ಸರ್. ಪಟ್ನಲ್ಲಿ ಕಾಯ್ಕೊಂಡು ಕುಂದಿರ್ಬೇಕು, ಲೈಟ್ ಕಾಯ್ಕೊಂಡು ಕುಂದಿರ್ಬೇಕು ಸರ್. ಹಂಗಾದ್ರೆ ಮೋಟರ್ ಚಾಲು ಆಗ್ತಾವ, ಸಿಗಂಗಿಲ್ಲ, ಮತ್ತೆ ಸುಟ್ಟು ಅದೆಲ್ಲ ಮತ್ತಂದ್ರೆ ಕೆಲಸ ಆಗಿಲ್ಲ. ಆಗಲ್ಲ ಸರ್, ಅದು 2,000-3,000 ತುಂಬಿಸಕ ರಿಪೇರಿ ಅದಕ್ಕೆ ಬೇಕು ಸರ್. ಅಂದ್ರೆ ಒಕ್ಕಲ್ತನದಿಂದ 100 ಟ್ರಗಳಿಗಳು, 100 ದಾವತಿಗಳು ಭಾಳ ಇದಾವೆ ಸರ್. ಒಕ್ಕಲ್ತನದಿಂದ ಭಾಳ ಇದಾವೆ. ಅದು ರೈತಿಗೆ ಗೋಳದ ಸರ್, ಬೇರೆಯವ್ರಿಗೆ ಏನಿಲ್ಲ. ಬೇರೆಯವ್ರಿಗೆ ಬಿಸ್ನೆಸ್ ಮಾಡೋರಿಗೆ ಗೋಳಿಲ್ಲ, ಇನ್ನೊಬ್ಬರಿಗೆ ನಾವು ಹತ್ತಿ ತಗೊಂಡು ಹೋದವ್ರಿಗೆ, ತೊಗರಿ ಒಯ್ದವ್ರಿಗೆ, ಸಜ್ಜೆ ಒಯ್ದವ್ರಿಗೆ, ಅವ್ರಿಗೆ ಯಾರಿಗೆ ಗೋಳಿಲ್ಲ ಸರ್. ರೈತಿಗೆ ಗೋಳ, ಹಗಲು ರಾತ್ರಿ ದುಡಿದು ಅವರಲ್ಲಿ ತಗೊಂಡು ಹೋಗಿ ಇದು ಮಾಡಿದ್ರು. ಅವಾಗ ಅವರು ಒಂದು ಸಲ ರೇಟ್ ಇರ್ತದ, ಒಂದು ಸಲ ರೇಟ್ ಇರೋದಿಲ್ಲ. ಅದು ರೈತಿಗೆ ಗೋಳ ಸರ್. ಏನ್ ಮತ್ ಈಗ ಉಳ್ಳಾಗಡ್ಡಿ ತಕೊಂಡು ಏನೋ ಬ್ಯಾಸಿಗೆ ಸಜ್ಜೆ ಹಾಕ್ಬೇಕಂತ ರೆಡಿ ಮಾಡಿರ್ವಲ್ಲ? ಇವತ್ತು ಸಜ್ಜೆ ಬಿತ್ತಕತ್ತೀನಿ ಸರ್, ರೆಡಿ ಮಾಡಿ ಎಲ್ಲ ಇದು ಮಾಡಿ ಉಳ್ಳಾಗಡ್ಡಿ ಎಲ್ಲ ಹಂಗೆ ಹೊಲ್ದಾಗ ಬಿದ್ದವ ಸರ್, ಈಗ ಸಜ್ಜೆ ಹಾಕಕತ್ತೀನಿ ಸರ್ ಇವತ್ತು, ಮತ್ತೆ ಇವ್ರು ಏನ್ ಮಾಡ್ತಾರೆ ನೋಡೋಣ ಸರ್. ಅಲ್ಲ ಬ್ಯಾಸಿಗೆ ಸಜ್ಜೆ ಬರ್ತದ? ಕೈ ನೀರ್ ಅದ, ಒಂದ್ ಎರಡ್ ಮೂರ್ ನೀರ್ ಕೊಟ್ರ ಚಲೋತ್ನಾಗೆ ಬೆಳೀತದ? ಬೆಳಿತದೆ ಸರ್, ಬರ್ತದ ಸರ್ ಸಜ್ಜೆನ. ಒಳ್ಳೇದು ರಾಮ್ ಅವ್ರೆ, ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಒಕ್ಕಲ್ತನ ಅನ್ನೋದು ಒಂದು ಸವಾಲಿನ ಕೆಲಸ, ಕಷ್ಟಪಟ್ಟು ದುಡಿಬೇಕು, ವಾತಾವರಣ ಕೈ ಹಿಡಿಬೇಕು, ಸಕಾಲಕ್ಕೆ ಮಳೆ ಬರಬೇಕು, ರೇಟ್ಗಳು ಕೂಡ ಚಲೋತ್ನಾಗಿ ನಮ್ಗೆ ಅನುಕೂಲ ಆಗಂಗೆ ಇರಬೇಕು. ಅಂದಾಗ ಮಾತ್ರ ಕೃಷಿ ಭೂಮಿಯಲ್ಲಿ ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ತಾವು ನಿವೃತ್ತಿಯ ನಂತರನೂ ಕೂಡ ಕೃಷಿ ಭೂಮಿಯಲ್ಲಿ ಒಂದು ಬೋರ್ ಹಾಕಿಸಿಕೊಂಡು, ಈ ಹೋದ್ಸಲ ತಾವು ಮೆಣಸಿಕಾಯಿ ಹಾಕೊಂಡು, ಈ ಸಲ ಉಳ್ಳಾಗಡ್ಡಿ ಹಾಕೊಂಡು, ಎರಡು ವರ್ಷ ತಾವು ಲಾಸ್ ಇಟ್ಕೊಂಡ್ರು ಕೂಡ ಮತ್ತೆ ಕೃಷಿಯನ್ನ ಮಾಡುವಂಥದ್ದು, ಎಲ್ಲ ನೋವುಗಳನ್ನ ಮರೆತು ಮತ್ತೆ ನಾವು ಒಕ್ಕಲ್ತನ ಹೋದ್ಸಲ ಹೆಂಗೈತೆ ಅಂತೇಳಿ ನಾವು ಭೂಮಿ ತಾಯಿಯನ್ನು ಬಿಡಂಗಿಲ್ಲ, ಬಿಡಕ್ ಬರೋದಿಲ್ಲ ಸರ್. ಅದು ಈಗ ಯಾಕೆಂದ್ ಬಿಟ್ಟು ಎಲ್ಲಿಗೆ ಹೋಗ್ತೀವಿ ಸರ್? ಹೌದು, ಈಗ ನಾವು ಬಿಟ್ಟು ನಡಿಬೋದು ಸರ್, ಈ ಉಳಿದಂತ ರೈತರು ಎಲ್ಲಿಗೆ ಹೋಗ್ಬೇಕು ಸರ್? ಆಕಿನ್ನ ನಂಬಿಕೊಂಡು ಆಕಿನ್ನ ಇದು ಮಾಡ್ಕೊಂಡು ಇರ್ತಾರೆ ಮಾಡ್ಕೊಂಡು, ಈಗ ಬೇರೆಯವರು ಬಿಟ್ಟು ಹೋಗಕ್ ಆಗಲ್ಲ ಸರ್. ಆಕೆ ಎಷ್ಟನ ಲಾಸ್ ಆಗಲಿ ಎಷ್ಟನ ನುಕ್ಸಾನ್ ಆಗಲಿ ಲಾಭ ಆಗಲಿ ಆಕಿನ್ ಬಿಟ್ಟು ಹೋಗಕ್ಕಂತೂ ಸಾಧ್ಯ ಇಲ್ಲ ಸರ್ ರೈತ. ಅದಕ್ಕೆ ರೈತನಿಗೆ ನಾವು ಬಹಳಷ್ಟು ಗೌರವಯುತವಾದಂತಹ ಒಂದು ಸ್ಥಾನವನ್ನು ಕೊಡ್ತೀವಿ. ಯಾಕಂತಂದ್ರೆ ರೈತ ಒಂದ್ಸಲ ಕೈ ಸುಟ್ಕೊಂಡ್ರು ಕೂಡ ನಾವು ಭೂಮಿ ತಾಯಿನ ಏನನ್ನು ಮಾಡೋದಿಲ್ಲ, ನಾವು ಒಕ್ಕಲ್ತನ ಮಾಡೋಂಗಿಲ್ಲ ಅಂತೇಳಿ ಹಂಚಿಕೊಂಡವ ಹೋಗಿಲ್ಲ. ಧೈರ್ಯಶಾಲಿ ಆದ್ರೂ ಕೂಡ ಹವಾಮಾನಕ್ಕೆ ಬದಲಾವಣೆಗೆ ನಾವು ತಕ್ಕೊಂಡು ಅಥವಾ ಜಾಣತನದಿಂದ ಕೃಷಿಯನ್ನು ಮಾಡಬೇಕಾಗ್ತದೆ. ಸೋಲು ಗೆಲುವು ಲಾಭ ನಷ್ಟಗಳ ಲೆಕ್ಕಾಚಾರದೊಂದಿಗೆ ನಾವು ಒಕ್ಕಲ್ತನವನ್ನು ಮಾಡಿದಾಗ ಅಥವಾ ಅದರಲ್ಲಿ ತೊಡಸ್ಕೊಂಡಿದ್ದಾಗ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ನಿವೃತ್ತಿ ಜೀವನ ಒಳ್ಳೆಯದಾಗಿ ನೋಡಿಕೊಳ್ಳಿ, ದೇವರು ನಿಮಗೆ ಆರೋಗ್ಯ ಆಯುಷು ಕೊಡಲಿ ಅಂತ ಹೇಳ್ತಾರೆ. ಅವರೇ ತಮ್ಮ ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರು, ಇದುವರೆಗೆ ಸಿರ್ವಾರ ತಾಲೂಕಿನ ಕುರುಕುಂದ ಗ್ರಾಮದ ರಾಮು ಅವರ ಕೃಷಿ ಅನುಭವಗಳನ್ನು ಆಲಿಸಿದ್ರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಂದವರ ಈಗ ಕೇಳೋಣ ಜೈವಿಕ ಪರಿಕರಗಳ ಕುರಿತು ಮಾಹಿತಿಯನ್ನ ಡಾಕ್ಟರ್ ಎಂ ಬಸವಣ್ಣಪ್ಪ ಅವರಿಂದ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆ ಬರ್ತಿರೋದ್ರಿಂದ ನಾವು 1960ರ ನಂತರ ಅಂದರೆ ಹಸಿರು ಕ್ರಾಂತಿಯ ನಂತರ ಅನೇಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಯಥೇಚ್ಛವಾಗಿ ಬಳಸಿದ್ದರಿಂದ ಆರೋಗ್ಯದ ಮೇಲೆ ಹಾಗೆ ದುಷ್ಪರಿಣಾಮ ಆಗ್ತಾ ಇದೆ, ಮತ್ತು ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ಮತ್ತು ಪಶು ಪಕ್ಷಿಗಳ ಮೇಲೆ ಅನೇಕ ದುಷ್ಪರಿಣಾಮಗಳಾಗ್ತಿದ್ವೆ. ಅದಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಕೂಡ ಫಲವತ್ತತೆ ಕಮ್ಮಿ ಆಗ್ತಾ ಇದೆ, ಮಣ್ಣು ಬರಡು ಮತ್ತು ಜವಳು ಮಣ್ಣು ಕ್ಷಾರ ಮಣ್ಣು ಆಗ್ತಾ ಇದೆ. ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಪುನಃ ನಮ್ಮ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗಿದೆ. ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2008ರಲ್ಲಿ ನಾವು ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಈಗ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಸಂಪತ್ಭರಿತವಾಗಿರ್ತಕ್ಕಂಥ ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಜೀವಾಮೃತ, ಪಂಚಗವ್ಯ, ಬೀಜಾಮೃತ ಮತ್ತು ನೀಮಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ ಇವುಗಳನ್ನು ಮಾಡುವುದರ ಜೊತೆಗೆ ಅಂದರೆ ಜೈವಿಕ ಶಿಲೀಂದ್ರ ನಾಶಕಗಳನ್ನು ಕೂಡ ನಾವು ಉತ್ಪಾದನೆ ಮಾಡ್ತಿದ್ದೆ. ವಿಶೇಷವಾಗಿ ಈಗ ಟ್ರೈಕೋಡರ್ಮಾ ಅಂತಕ್ಕಂಥದ್ದು, ಸುಡೋಮನಸ್ ಅಂತಕ್ಕಂಥದ್ದನ್ನು ಕೂಡ ಈಗ ಗಿಡಗಳಿಗೆ ಬರ್ತಕ್ಕಂಥ ಏನು ಬೇರೆ ಕೊಳೆ ರೋಗ ಬರುತ್ತೆ ಅದನ್ನು ಹತೋಟಿ ಮಾಡಲಿಕ್ಕೆ ನಾವು ವಿಶೇಷವಾಗಿ ರಾಯಚೂರಿನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರಗತಿಪರ ರೈತರು ಯಾರ್ಯಾರು ತೋಟಗಾರಿಕೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಬೇರು ಕೊಳೆ ರೋಗ ಬಂದಾಗ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿ ಟ್ರೈಕೋಡರ್ಮಾ ಮತ್ತು ಸುಡೋಮನಸ್ ಅನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಕರೆಗೆ 1-2 ಕೆಜಿಯಷ್ಟು ನಾವು 200 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಗಿಡದ ಬುಡಕ್ಕೆ ಬಿಟ್ಟರೆ ನಾವು ಬೇರಿನ ಕೊಳೆ ರೋಗವನ್ನು ಹತೋಟಿ ಮಾಡ್ಕೊಡ್ಬೋದು. ಅಷ್ಟೇ ಅಲ್ಲ, ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ತಯಾರು ಮಾಡ್ತಿದ್ದೇವೆ. ಅದರಲ್ಲಿ ಅಜೋಸ್ಪಿರ್ಲಮ್ ಇರ್ಬೋದು, ಅಸ್ಟೋಬ್ಯಾಕ್ಟರ್ ಇರ್ಬೋದು, ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು. ಅದರ ಜೊತೆಗೆ ಈ ದ್ವಿದಳ ಧಾನ್ಯಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸುಮಾರು 78% ಸಾರ್ವಜನಿಕ ಪುಕ್ಷಟೆಯಾಗಿ ಸಿಗುತ್ತೆ. ಅದನ್ನು ಗಿಡಗಳಿಗೆ ಬೀಜಗಳಿಗೆ ಬೀಜೋಪಚಾರವನ್ನು ಮಾಡುವುದರ ಮುಖಾಂತರ ಏನು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿನಲ್ಲಿ ಸ್ಥಿರೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ಇದಷ್ಟೇ ಅಲ್ಲದೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಈಗ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ದಹಿಂಚೆ ಇರ್ಬೋದು ಅಥವಾ ಜೂನಿ ಇರ್ಬೋದು, ಸೆಣಬು ಇರ್ಬೋದು, ಪಿಳ್ಳಿಪೆಸರೆ ಇರ್ಬೋದು ಮತ್ತು ದ್ವಿದಳ ಧಾನ್ಯಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು 10 ಬೆಳೆಗಳಲ್ಲಿ ಸಾವಯವ ಕೃಷಿಯ ಕೈಪಿಡಿಯನ್ನು ಕೂಡ ನಾವು ಹೊರಗಡೆ ತಂದಿದ್ದೇವೆ. ಸೊ ರೈತರು ಯಾರ್ಯಾರು ಸಾವಯವ ಕೃಷಿಯನ್ನು ಮಾಡ್ತಿರ್ತಾರೆ ಅಂಥವರಿಗೆ ಈ ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಜೋಳ ಇರ್ಬೋದು, ಕಡಲೆ ಇರ್ಬೋದು ಮತ್ತು ನವಣೆ ಇರ್ಬೋದು, ಇಂಥ ಹಲವಾರು ಬೆಳೆಗಳಲ್ಲಿ ಸಾವಯವ ಕೃಷಿಯ ಪದ್ಧತಿಗಳನ್ನು ಅಂದರೆ ತಂತ್ರಜ್ಞಾನವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಲ್ಯಾಬಿನ ಒಂದು ವ್ಯವಸ್ಥೆ ಕೂಡ ರೈತರು ಅದನ್ನು ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೇ ಅದರಲ್ಲಿ ಇವತ್ತಿನ ದಿವಸ ನಾವು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್. ಯಾವುದೇ ಒಂದು ವಸ್ತು ಹೆಚ್ಚು ಮಾರಾಟ ಆಗಬೇಕು ಅಂತಂದರೆ ರೈತರಿಗೆ ಎಟಕುವ ರೀತಿಯಲ್ಲಿ ಅಂದರೆ ಕಡಿಮೆ ಒಂದು ದುಡ್ಡಿನಲ್ಲಿ ಇತ್ತು ಅಂದರೆ ರೈತರು ತೆಗೆದುಕೊಂಡು ಹೋಗ್ತಾರೆ. ಈಗ ಉದಾಹರಣೆ ಹೇಳಬೇಕಂದ್ರೆ ನಾವು ಜೈವಿಕ ಗೊಬ್ಬರಗಳಲ್ಲಿ ಅಜಿಟೋಬ್ಯಾಕ್ಟರ್ ಅಂತಕ್ಕಂಥದ್ದು 80 ರೂಪಾಯಿ ಕೆಜಿ ಮತ್ತು ಕಾಂಪೋಸ್ಟ್ ಕಲ್ಚರ್ ಅಂತಕ್ಕಂಥದ್ದು 80 ರೂಪಾಯಿಗೆ ಒಂದು ಕೆಜಿ ಮತ್ತು ರೈಜೋಬಿಯಂ ಅಂತಕ್ಕಂಥದ್ದು 80 ರೂಪಾಯಿಗೆ ಒಂದು ಕೆಜಿಯನ್ನು ನಾವು ಮಾರಾಟ ಮಾಡ್ತೇವೆ. ಈಗ ಜೈವಿಕ ಶಿಲೀಂದ್ರ ನಾಶಕಗಳಲ್ಲಿ ಟ್ರೈಕೋಡರ್ಮಾವನ್ನು 150 ರೂಪಾಯಿಗೆ ಒಂದು ಕೆಜಿ ಮತ್ತು ಸುಡಮನಸ್ ಅಂತಕ್ಕಂಥದ್ದನ್ನು 150 ರೂಪಾಯಿ ಕೆಜಿಗೂ ಕೂಡ ನಾವು ಮಾರಾಟ ಮಾಡ್ತಿದ್ವಿ. ಅದಷ್ಟೇ ಅಲ್ಲದೆ ಈಗ ಜೀವಾಮೃತವನ್ನು ನಾವು ರೈತರಿಗೆ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲೆಲ್ಲ ನಾವು ನಮ್ಮಲ್ಲಿಟ್ಟಿರ್ತಕ್ಕಂಥ ಮಾದರಿಗಳಿದ್ದೇವೆ. ಜೀವಾಮೃತ, ಘನ ಜೀವಾಮೃತ, ಆಮೇಲೆ ಎರೆಜಲ, ಆಮೇಲೆ ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರ್, ಇವುಗಳನ್ನು ಕೂಡ ನಾವು ಅದನ್ನು ದುಡ್ಡಿಗೆ ಮಾರೋದಿಲ್ಲ, ಬಟ್ ಅದನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಜೂನಿ ಇದೆ ಮತ್ತು ಪಿಳ್ಳೆಪಿಸ್ರೆ ಇದೆ, ಆಮೇಲೆ ಸೆಣಬು ಇದೆ. ಇವುಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ದರದಲ್ಲೂ ಕೂಡ ನಾವು 75 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತಿದ್ದೇವೆ. ರೈತರು ಅಂಥದನ್ನು ಸದುಪಯೋಗ ಮಾಡಿಕೊಂಡು ಭೂಮಿಯ ರೈತರ ಕಣ್ಣು ಯಾವುದು ಅಂತಂದರೆ ಮಣ್ಣು ಅಂತ ಕರಿತೀವಿ. ಆ ಮಣ್ಣನ್ನು ಫಲವತ್ತತೆಯನ್ನು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಇಂತಹ ಹಸಿರೆಲೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನು ಕಾಲಕಾಲಕ್ಕೆ ಜೀವಾಮೃತ ಮತ್ತು ಪಂಚಗವ್ಯ, ನಂತರ ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಪಂಚಪತ್ತ, ದಶಪರ್ಣಿ ಇಂಥವುಗಳನ್ನು ಬಳಸ್ಕೊಂಡಾಗ ಮಾತ್ರ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ರೈತರು ಎಷ್ಟೇ ಬೇಕೆಂದರೂ ನಮಗಾಗಲೇ ಅದನ್ನು ಉತ್ಪಾದನೆಯನ್ನು ಮಾಡಿ ನಮ್ಮ ಲ್ಯಾಬ್ನಲ್ಲಿ ಇಟ್ಟಿದ್ದೀವಿ. ರೈತರು ಅವರು ನಾಳೆ ಬರ್ತಾರೆ ಅಂದರೆ ಇವತ್ತಿನಂಗೆ ಅವ್ರು ಬಂದು ಎಷ್ಟು ಕ್ವಿಂಟಲ್ ಬೇಕು, ಎಷ್ಟು ಟನ್ ಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಬಟ್ ಟನ್ ಗಂಟಲೆ ಬೇಕಿತ್ತಂದರೆ ಒಂದು ವಾರ ಮೊದಲೇ ನಮಗೆ ತಿಳಿಸಿದರೆ ಸಾಕು, ಅವರಿಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಅಕಸ್ಮಾತ್ ಕಲಬುರಗಿ, ಬೀದರು, ಬೇರೆ ಬೇರೆ ಕಡೆಯಿಂದೆಲ್ಲ ಕೇಳ್ತಿರ್ತಾರೆ, ಮಂಗಳೂರು, ಆಮೇಲೆ ಭಟ್ಕಳದಿಂದ ಕೂಡ ಕೇಳ್ತಿರ್ತಾರೆ. ಅವರು ನಮಗೆ ಫೋನ್ಪೇ ಮಾಡಿದರೆ ಸಾಕು, ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಂಟಿಟಿಯನ್ನು ನಾವು ಬಸ್ಸಿನ ಮುಖಾಂತರ ಕೂಡ ಕಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಸರ್. ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ 100 ಜನ ಕೂರ್ತಕ್ಕಂಥ ಒಂದು ತರಬೇತಿ ಹಾಲ್ ಇದೆ. ಆ ತರಬೇತಿಯಲ್ಲಿ ಕೂಡ ಪ್ರತಿಯೊಬ್ಬ ರೈತರಿಗೂ ಯಾರು ಆಸಕ್ತಿ ಇರುತ್ತೆ ಅಂತ ರೈತರಿಗೆ ವೈಯಕ್ತಿಕವಾಗಿ ತರಬೇತಿ ಕೊಡ್ತೀವಿ. ಮತ್ತು ನಾವು ವರ್ಷದಲ್ಲಿ ಒಂದು 5-10 ಬಾರಿನಾದರೂ ರೈತರಿಗೆ ಈ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ವಿಧಾನಗಳನ್ನು ಮತ್ತು ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಪದ್ಧತಿಯನ್ನು, ಅದರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಆಮೇಲೆ ಕಾಂಪೋಸ್ಟ್ ಕಲ್ಚರ್ ಅನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಪಂಚಗವ್ಯವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಬೀಜಾಮೃತವನ್ನು ಯಾವ ಥರ, ಘನ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಅನೇಕ ತರಬೇತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೆ ನಾವು ಈ ತರಬೇತಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈಗ ತಾನೇ ನಮ್ಮ ಶರಣಪ್ಪ ಅಂತೇಳಿ ಒಬ್ಬರು ಲಿಂಗಸೂರಿನವರು ಅಂದರೆ ಸಂತೆಕಲ್ಲೂರಿನ ರೈತರು ಬಂದಿದ್ದರು. ಸೊ ಅವರು ಕೂಡ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ರೈತರು ತರಬೇತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಹಲವಾರು ರೈತರು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ, ಅದಷ್ಟೇ ಅಲ್ಲದೆ ಕಲಬುರಗಿ, ಬೀದರು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಈ ತರಬೇತಿಯನ್ನು ತೆಗೆದುಕೊಂಡು ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಈಗಾಗಲೇ ಅದರ ಫಲಾನುಭವಿಯನ್ನು ಪಡ್ಕೊಂಡಿದ್ದಾರೆ, ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಹೆಚ್ಚು ಹೆಚ್ಚು ರೈತರು ಸಾವಯವ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ. ಅದರೊಂದಿಗೆ ಈಗ ಸಾವಯವ ಕೃಷಿನಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಿರಿಧಾನ್ಯಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಅವುಗಳನ್ನು ಕೂಡ ತರಬೇತಿಯನ್ನು ಯಾವ ಸಾವಯವ ಕೃಷಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಗಿರ್ ಆಕಳಂತಕ್ಕಂಥದ್ದನ್ನು ಆಕಳವನ್ನು ತೆಗೆದುಕೊಂಡು ಬಂದು ಅದರಿಂದ ಬರ್ತಕ್ಕಂಥ ಹಾಲನ್ನು ಸುಮಾರು ನಾವು 60 ರೂಪಾಯಿಗೆ 1 ಲೀಟರ್ ನಂಗೆ ಮಾರ್ತಾ ಇದ್ದೀವಿ ಮತ್ತು ಅದರಿಂದ ತೆಗೆದ ತುಪ್ಪವನ್ನು 1800 ರೂಪಾಯಿ 1 ಕೆಜಿಯನ್ನು ಈ ರೀತಿಯಾಗಿ ಮಾರ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂತೇಳಿ ಕೂಡ ನಾವು ಬಿ ಎಸ್ ಎಗ್ರಿ ಅಂತಿಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಅದನ್ನು ಕಲ್ತ್ಕೊಂಡು ಎಂಟರ್ಪ್ರಿನರ್ಶಿಪ್ ತಮ್ಮ ಸ್ವಂತ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳಿಕ್ಕೆ ಬಿ ಎಸ್ ಎಗ್ರಿ ಮುಗಿಸಿದ ಕೂಡಲೇ ತಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಕೂಡ ಅಂಥ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ರೈತ ಬಂಧುವರ ಇದುವರೆಗೆ ಜೈವಿಕ ಪರಿಕರಗಳ ಕುರಿತು ಮಾಹಿತಿಯನ್ನು ಆಲಿಸಿದ್ರಿ ಡಾಕ್ಟರ್ ಎಂ ಬಸವಣ್ಣಪ್ಪ ಅವರಿಂದ. ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ ಹೀಗಿದೆ. ಹತ್ತಿ ಸುಯೋದರ ಕನಿಷ್ಠ 6,800 ರೂಪಾಯಿಗಳಿಂದ ಗರಿಷ್ಠ 7,250 ರೂಪಾಯಿಗಳು, ಜೋಳ 2,450 ರೂಪಾಯಿಗಳಿಂದ 2,500 ರೂಪಾಯಿಗಳು, ಮೆಕ್ಕೆಜೋಳ 1,900 ರೂಪಾಯಿಗಳು, ಭತ್ತ ಹೊಸ ಸೋನಮಸೂರಿ 2,300 ರೂಪಾಯಿಗಳಿಂದ 2,315 ರೂಪಾಯಿಗಳು, ಭತ್ತ ಹಳೆ ಸೋನಮಸೂರಿ 2,600 ರೂಪಾಯಿಗಳಿಂದ 3,278 ರೂಪಾಯಿಗಳು. ರೈತ ಬಂಧವರೇ, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ 1,800 ರೂಪಾಯಿಗಳಿಂದ 2,350 ರೂಪಾಯಿಗಳು, ತೊಗರಿ 6,700 ರೂಪಾಯಿಗಳಿಂದ 7,350 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆ. ಸಜ್ಜೆ 1,970 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹತ್ತಿ ಬನಿ 6,875 ರೂಪಾಯಿಗಳಿಂದ 7,200 ರೂಪಾಯಿಗಳು, ಜೋಳ 2,200 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1,850 ರೂಪಾಯಿಗಳು, ಭತ್ತ RNR ಹೊಸದು 1,950 ರೂಪಾಯಿಗಳಿಂದ 2,420 ರೂಪಾಯಿಗಳು, ಭತ್ತ RNR ಹಳೆಯದು 2,480 ರೂಪಾಯಿಗಳಿಂದ 2,967 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಮಾನ್ವಿ ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆಯನ್ನು ಆಲಿಸಿದರೆ ಇದಾಗಿತ್ತು ಇವತ್ತಿನ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಕೇಳೋಣ ಸುಶೀಲಮ್ಮ ಮತ್ತು ಸಂಗಡಿಗರಿಂದ ಚಪ್ಪಾಳೆ ಪದಗಳನ್ನು. ಹರಿಕಾಲನೇ ಚಣಿಗೆ